ಇನ್ನಾಗಲಿದೆ. ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ಡಾಕ್ಟ್ರೆ, ತುಂಬಾ ದಿನದಿಂದ ಕೆಮ್ಲು, ಕೊರೋನಾ ಪರೀಕ್ಷೆ ಮಾಡಿಸ್ದೆ ನೆಗೆಟಿವ್ ರಿಪೋರ್ಟ್ ಬಂತು, ಆದ್ರೆ ಈ ಕೆಮ್ಲು ಕಡಿಮೆನೆ ಆಗ್ತಾ ಇಲ್ವಲ್ಲ. ನಿಮಗೆ ಎಷ್ಟು ದಿನದಿಂದ ಕೆಮ್ಮಿದೆಯಮ್ಮ? 2 ವಾರದ ಮೇಲಾಗಿರ್ಬೋದು. ಹಾಗಾದ್ರೆ ಮೊದಲು ಟಿಬಿ ಪರೀಕ್ಷೆ ಮಾಡಿಸಿ. 2 ವಾರದೊಳಗಿನ ಕೆಮ್ಮು ಕೊರೋನಾ ಆಗಿರಬಹುದು, ಆದರೆ 2 ವಾರಕ್ಕಿಂತ ಮೇಲ್ಪಟ್ಟ ಕೆಮ್ಮು ಟಿಬಿ ಇರಬಹುದು. ಕೊರೋನಾ ಹಾಗೂ ಟಿಬಿ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಸಕಾಲಿಕ ದಿನನಿತ್ಯ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈ ಸಲ ಹೆಣ್ಣು ಗಂಡು ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ, ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ನ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ರೈತರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಉಪಯೋಗಗಳ ಕುರಿತಂತೆ ಹಾಸನದ ಭಾರತೀಯ ಸ್ಟೇಟ್ ಬ್ಯಾಂಕ್ನ ವ್ಯವಸ್ಥಾಪಕರಾದ ಆರ್ ಶಿಲ್ಪಾ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯಿಂದ ಕೃಷಿಕರಿಗೆ ಆಗುವ ಅನುಕೂಲಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ರೈತರಿಗೆ ಹೆಚ್ಚು ಹಣ ಸಿಗಬೇಕು ಮತ್ತೆ ಸಕಾಲಕ್ಕೆ ಸಿಗಬೇಕು ಅನ್ನುವಂತಹ ಉದ್ದೇಶದಿಂದ ಸರ್ಕಾರ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನುವಂತಹ ಒಂದು ಯೋಜನೆಯನ್ನ ಜಾರಿಗೊಳಿಸಿದೆ. ಅನೇಕ ಕೃಷಿಕರು ಇದರ ಅನುಕೂಲಗಳನ್ನ ಪಡೆದುಕೊಳ್ತಾ ಇದ್ದಾರೆ. ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಅಂದ್ರೆ ಏನು, ಇದನ್ನ ಪಡೆಯುವಂತದ್ದು ಹೇಗೆ, ಪಡೆದ ನಂತರ ಏನೆಲ್ಲ ಅನುಕೂಲಗಳು ಆಗುತ್ತೆ, ಈ ತರಹದ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಭಾರತೀಯ ಸ್ಟೇಟ್ ಬ್ಯಾಂಕ್ನ ವ್ಯವಸ್ಥಾಪಕರಾದ ಆರ್ ಶಿಲ್ಪಾ ಅವರು. ಶಿಲ್ಪಾ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನುವಂತಹ ಒಂದು ಯೋಜನೆ ಈಗ ಎಲ್ಲಾ ಬ್ಯಾಂಕ್ಗಳಲ್ಲೂ ಕೂಡ ಜಾರಿಯಲ್ಲಿ ಇದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಅಂದ್ರೆ ಏನು? ಕಿಸಾನ್ ಕ್ರೆಡಿಟ್ ಕಾರ್ಡ್ ಎಂದರೆ ಇದೊಂದು ಬೆಳೆ ಸಾಲ. ಇದು ರೈತರಿಗೋಸ್ಕರ ಪ್ರತ್ಯೇಕವಾಗಿ ಸರ್ಕಾರ ಈ ಸ್ಕೀಮ್ ಅನ್ನು ಜಾರಿಗೆ ತಂದಿದೆ. ಯಾರು ಬೆಳೆ ಸಾಲ ಪಡೆದಿರುತ್ತಾರೋ ಅವರಿಗೆ ಒಂದು ಕಾರ್ಡ್ ಇಶ್ಯೂ ಮಾಡ್ತೀವಿ. ಆ ಕಾರ್ಡ್ನ ಎಟಿಎಂ ಕಾರ್ಡ್ ತರ ಯೂಸ್ ಮಾಡ್ಕೋಬಹುದು. ಸಾಲದ ಅಕೌಂಟ್ಗೆ ಈ ಕಾರ್ಡ್ನ ಇಶ್ಯೂ ಮಾಡುವುದರಿಂದ ಇದನ್ನು ಕ್ರೆಡಿಟ್ ಕಾರ್ಡ್ ಎಂದು ಕರೆಯಲಾಗಿದೆ. ಈ ಕಾರ್ಡ್ನ ವ್ಯಾಲಿಡಿಟಿ ಕೂಡ 5 ವರ್ಷ ಇರುತ್ತದೆ. 5 ವರ್ಷದ ತನಕ ಯಾವುದೇ ಬೆಳೆ ಸಾಲ ತಗೊಂಡಿದ್ರೆ ರೈತರು ತನ್ನ ಕಾರ್ಡ್ನನ್ನು ಎಟಿಎಂ ಮೂಲಕ ಹಣವನ್ನು ಪಡೆಯಬಹುದು. ಅಂತ ಅಂದ್ರೆ ಯಾರು ಬೆಳೆ ಸಾಲವನ್ನ ಪಡೆದಿರ್ತಾರೋ, ಯಾರಿಗೆ ಮಂಜೂರಾಗಿರುತ್ತೋ ಅವ್ರಿಗೆ ಒಂದು ಕ್ರೆಡಿಟ್ ಕಾರ್ಡ್ ಅಂತ ಹೇಳಿ ಕೊಡ್ತಾರೆ. ಅವರು ಪದೇ ಪದೇ ಬ್ಯಾಂಕಿಗೆ ಬಂದು ಹಣವನ್ನ ತೆಗೆದುಕೊಳ್ತಕ್ಕಂಥ ಅಗತ್ಯ ಇರೋದಿಲ್ಲ. ಆ ಕಾರ್ಡ್ನ ಮೂಲಕ ಅವ್ರಿಗೆ ಮಂಜೂರಾಗಿರ್ತಕ್ಕಂತಹ ಸಾಲ ಏನಿರುತ್ತೋ ಆ ಸಾಲವನ್ನ ಅವ್ರಿಗೆ ಯಾವಾಗ ಅಗತ್ಯ ಇರುತ್ತೋ ಅಂತ ಸಂದರ್ಭದಲ್ಲಿ ಎಟಿಎಂಗೆ ಹೋಗಿ ಹಣವನ್ನ ಬಿಡಿಸಿಕೊಳ್ಳಬಹುದು ಅನ್ನುವಂಥದ್ದು ಈ ಯೋಜನೆಯ ಮುಖ್ಯವಾದಂತಹ ಉದ್ದೇಶ. ಯಾವಾಗಿನಿಂದ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನುವಂತಹ ಯೋಜನೆ ಪ್ರಾರಂಭ ಆಯ್ತು? ಕಿಸಾನ್ ಕ್ರೆಡಿಟ್ ಕಾರ್ಡ್ ಸ್ಕೀಮ್ನ 1998 ಆರ್ವಿ ಗುಪ್ತಾ ಕಮಿಟಿನಲ್ಲಿ ಮತ್ತು ನಬಾರ್ಡ್ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ನ ಸಹಾಯದಿಂದ ಈ ಸ್ಕೀಮ್ನ ಎಲ್ಲಾ ಬ್ಯಾಂಕ್ಗಳಲ್ಲಿ ಕೂಡ ಜಾರಿಯಾಗಿದೆ. ಬಹಳ ಚೆನ್ನಾಗಿ ಅಂದಿನಿಂದ ಇಂದಿವರೆಗೂ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಪ್ರತಿಯೊಬ್ಬ ರೈತರನ್ನು ಇದೇ ಸ್ಕೀಮ್ನಲ್ಲಿ ಸಾಲ ಪಡೆಯುವಂತೆ ಆಗಿದೆ. 1998 ಕೂಡ ಇದು ಜಾರಿಯಲ್ಲಿದೆ. ವರ್ಷದಿಂದ ವರ್ಷಕ್ಕೆ ಇದು ಹೆಚ್ಚು ಜನಪ್ರಿಯವಾಗ್ತಾ ಇದೆ ಅನ್ನುವಂಥದ್ದು. ಏನು ಈ ಯೋಜನೆಯ ಮಹತ್ವ, ಇದರಿಂದ ಕೃಷಿಕರಿಗೆ ಏನೆಲ್ಲ ಅನುಕೂಲ ಆಗುತ್ತೆ? ಈ ಸ್ಕೀಮ್ನಲ್ಲಿ ರೈತರಿಗೆ 5 ವರ್ಷಕ್ಕೆ ಸಾಲವನ್ನು ಒಂದೇ ಸಲ ಸ್ಯಾಂಕ್ಷನ್ ಮಾಡಲಾಗುತ್ತದೆ. ಬೆಳೆ ಬಿತ್ತನೆಯಿಂದ ಹಿಡಿದು ಬೆಳೆ ಕಟಾವು ಮಾಡುವ ತನಕ ಏನೆಲ್ಲ ವೆಚ್ಚ ಬರುತ್ತದೋ ಪ್ರತಿಯೊಂದನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಒಂದು ಸ್ಕೇಲ್ ಆಫ್ ಫೈನಾನ್ಸ್ ಎಂದು ಮಾಡ್ತಾರೆ. ಈ ಸ್ಕೇಲ್ ಆಫ್ ಫೈನಾನ್ಸ್ನ DLTCನಲ್ಲಿ ಡಿಸೈಡ್ ಮಾಡ್ತಾರೆ. ಡಿಸ್ಟಿಕ್ ಲೆವೆಲ್ ಟೆಕ್ನಿಕಲ್ ಕಮಿಟಿನಲ್ಲಿ ಪ್ರತಿಯೊಂದು ಡಿಸ್ಟಿಕ್ನಲ್ಲಿ ಪ್ರತಿಯೊಂದು ರೀತಿ ಸ್ಕೇಲ್ ಆಫ್ ಫೈನಾನ್ಸ್ನ ರೆಡಿ ಮಾಡ್ತಾರೆ. ಉದಾಹರಣೆಗೆ ಕಾಫಿ ಬೆಳೆಗೆ 65,000-75,000 ತನಕ ಬೇಕಾಗುತ್ತೆ. ಅದೇ ರಾಗಿ ಬೆಳೀತಾನೆ ಅಂತ ಅಂದ್ರೆ 25,000-30,000 ಮಾತ್ರನೇ ಸಾಕಾಗುತ್ತೆ. ಈ ಸ್ಕೇಲ್ ಆಫ್ ಫೈನಾನ್ಸ್ನ ಪ್ರತಿಯೊಂದು ಡಿಸ್ಟಿಕ್ನಲ್ಲಿ ರೆಡಿ ಮಾಡ್ತಾರೆ. ಆ ಸ್ಕೇಲ್ ಆಫ್ ಫೈನಾನ್ಸ್ನ ನೋಡಿ ಬ್ಯಾಂಕ್ನಲ್ಲಿ ಅಮೌಂಟ್ ಡಿಸೈಡ್ ಮಾಡ್ತಾರೆ, ಎಷ್ಟು ರೈತರಿಗೆ ಕೊಡಬೇಕು ಸಾಲ ಅನ್ನೋದು ಆ ಸ್ಕೇಲ್ ಆಫ್ ಫೈನಾನ್ಸ್ ನೋಡಿಕೊಂಡು ರೆಡಿ ಆಗುತ್ತದೆ. ಅಂತಂದ್ರೆ ಈ ಯೋಜನೆಯಲ್ಲಿ ನಮ್ಮ ಕೃಷಿಕರು ಏನು ಬೆಳೆಯನ್ನು ಬೆಳೀತಾರೋ ಅವ್ರಿಗೆ ಭೂಮಿ ಸಿದ್ಧತೆಯಿಂದ ಹಿಡಿದು ಕೊಯ್ಲು ಮಾಡುವವರೆಗೂ ಕೂಡ ಇಲ್ಲೆಲ್ಲಿ ಯಾವ್ಯಾವ ತರಹದ ಖರ್ಚು ಬರುತ್ತೋ ಅದೆಲ್ಲವುದನ್ನು ಕೂಡ ಲೆಕ್ಕ ಹಾಕಿ ಒಂದೇ ಸಾರಿ ಸಾಲ ಅನ್ನುವಂಥದ್ದನ್ನ ಅವ್ರಿಗೆ ಮಂಜೂರನ್ನ ಮಾಡ್ತಕ್ಕಂಥದ್ದು. ಅವ್ರಿಗೆ ಬಿತ್ತನೆ ಬೀಜಕ್ಕಿರಬಹುದು, ರಸಗೊಬ್ಬರಕ್ಕಿರಬಹುದು, ಉಳುಮೆಗಿರಬಹುದು, ಮತ್ತೆ ಮೇಲ್ಗೊಬ್ಬರಗಳನ್ನು ಕೊಡ್ತಕ್ಕಂಥದ್ದಕ್ಕಿರಬಹುದು, ಹಾಗೆಯೇ ಅವರು ಕಟಾವು ಮಾಡಲಿಕ್ಕೆ ಇರಬಹುದು, ಎಲ್ಲಾ ತರಹದ ವೆಚ್ಚವನ್ನು ಕೂಡ ಒಳಗೊಂಡಂತೆ ಕಿಸಾನ್ ಕ್ರೆಡಿಟ್ ಕಾರ್ಡ್ನಲ್ಲಿ ಸಾಲವನ್ನು ಮಂಜೂರು ಮಾಡಲಾಗುತ್ತೆ ಅನ್ನುವಂಥದ್ದು. ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಪಡೀಲಿಕ್ಕೆ ಕೃಷಿಕರಿಗೆ ಏನೆಲ್ಲ ಅರ್ಹತೆಗಳು ಇರಬೇಕು? ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಕೇವಲ ರೈತರಾಗಿದ್ರೆ ಸಾಕು, 18 ವರ್ಷದಿಂದ 75 ವರ್ಷ ಒಳಗಡೆ ಇರೋರು ಎಲ್ಲಾ ರೈತರು ಸಹ ಈ ಕಿಸಾನ್ ಕಾರ್ಡ್ ಅನ್ನು ಪಡೆಯಬಹುದು. ಒಂದು ಐಡಿ ಪ್ರೂಫ್, ಆಧಾರ್ ಅಥವಾ ವೋಟರ್ ಐಡಿ ಬೇಕಾಗುತ್ತದೆ, ಮತ್ತು ಜಮೀನಿನ ದಾಖಲೆಗಳು, ಆರ್ಟಿಸಿ ಆಗಿರಬಹುದು, ಇಸಿ ಮತ್ತು ಇತರೆ ಜಮೀನ ದಾಖಲೆಗಳು ಏನೆಲ್ಲ ಇರುತ್ತದೋ ಅದು ಒಂದು ಬಾರಿಗೆ ಮಾತ್ರ ಕೊಟ್ಟು 5 ವರ್ಷ ತನಕ ತನ್ನ ಸಾಲವನ್ನು ಪಡೆಯಬಹುದು. ಪ್ರತಿ ವರ್ಷ ಇದು ರಿನಿವಲ್ ಕೂಡ ಮಾಡಲಾಗುತ್ತದೆ. ಪ್ರತಿ ವರ್ಷ 10% ಸಾಲ ಕೂಡ ಹೆಚ್ಚುವರಿ ಮಾಡಿ ಕೊಡ್ತಾ ಇರ್ತೀವಿ. ಆದ್ರೆ 5 ವರ್ಷಕ್ಕೂ ಸೇರಿ ಒಂದೇ ಸಲ ಸ್ಯಾಂಕ್ಷನ್ ಮಾಡೋದ್ರಿಂದ ಪ್ರತಿ ವರ್ಷ ಅವರು ಬ್ಯಾಂಕಿಗೆ ಬಂದು ತನ್ನ ದಾಖಲೆಗಳು ಕೊಟ್ಟು ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಒಂದು ಬಾರಿ ಕೊಟ್ರೆ ಅದು 5 ವರ್ಷ ತನಕ ವ್ಯಾಲಿಡಿಟಿ ಇರುತ್ತೆ. ಈ ಕಾರ್ಡ್ ಮುಖಾಂತರ ಅವರು ಹಣವನ್ನು ಪಡೆಯಬಹುದು. ಆದ್ರೆ ಬಹಳ ಜನಕ್ಕಿನ್ನ ಎಟಿಎಂ ಕಾರ್ಡ್ನ ಬಳಸೋದು ಸರಿಯಾಗಿ ಗೊತ್ತಿಲ್ಲ. ಒಂದು ಸಲ ರೈತ ತನ್ನ ಎಟಿಎಂ ಕಾರ್ಡ್ನ ಬಳಸೋದು ಗೊತ್ತಾದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಕೂಡ ಅದೇ ರೀತಿ ಉಪಯೋಗಿಸ್ಕೋಬಹುದು. ಬಹಳ ಜನಕ್ಕೆ ಇದು ಹಳ್ಳಿಗಳಲ್ಲೇ ಅವರು ಹಣವನ್ನು ಪಡೆಯುವಂತ ಅವಕಾಶ ಇರುತ್ತದೆ, ಪದೇ ಪದೇ ಬ್ಯಾಂಕಿಗೆ ಬರುವಂತ ಅವಶ್ಯಕತೆ ಇರುವುದಿಲ್ಲ ಅಂತ. ಅವರು ಕೃಷಿಯನ್ನ ಮಾಡ್ತಾ ಇರಬೇಕು, 18 ರಿಂದ 75 ವರ್ಷ ವಯಸ್ಸಿನ ನಡುವೆ ಅವರು ಇರಬೇಕು, ಅಂತವರು ಈ ಒಂದು ಯೋಜನೆಗೆ ಅರ್ಹರಾಗಿರ್ತಾರೆ. ಇವರೆಲ್ಲರೂ ಕೂಡ ಅದನ್ನ ಪಡೆಯಬಹುದು ಅನ್ನುವಂಥದ್ದು. ಇದರಿಂದ ಏನು ಅನುಕೂಲ ಆಗುತ್ತೆ ರೈತರಿಗೆ? ಮುಖ್ಯವಾಗಿ ರೈತರು ಬೇರೆ ಕಡೆ ಹೆಚ್ಚು ಬಡ್ಡಿ ಸಾಲ ಮಾಡುವುದು ಕಡಿಮೆ ಆಗುತ್ತದೆ. ಬೇರೆ ಕಡೆ ಬಡ್ಡಿ ಸಾಲ ಮಾಡಿ ಈ ಸಾಲವನ್ನು ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಿಗೋದ್ರಿಂದ ಹೊರಗಡೆ ಮನಿ ಲೆಂಡರ್ ಹತ್ರ ಸಾಲ ಪಡೆಯುವುದು ಕಡಿಮೆ ಆಗುತ್ತದೆ. ಮತ್ತು ದಾಖಲೆಗಳು ಸಹ ಪ್ರತಿ ವರ್ಷ ಕೊಡುವಂತಿಲ್ಲ, ಬರೀ ಕೇವಲ 1 ವರ್ಷ ಕೊಟ್ರೆ ಸಾಕು, ಅದೇ 5 ವರ್ಷ ವ್ಯಾಲಿಡಿಟಿ ಇರೋದ್ರಿಂದ ಇದು ಕೂಡ ಅವರಿಗೆ ಒಂದು ಅನುಕೂಲಕರವಾದದ್ದು. ಮತ್ತೆ ಸ್ವಲ್ಪ ರೈತ ತಿಳುವಳಿಕೆ ಇರುವಂತವರಾದ್ರೆ, ಅಂದ್ರೆ ಸ್ಮಾರ್ಟ್ ಫೋನ್ ಬಳಸುವಂತವರಾದ್ರೆ, ನಮ್ಮ ಸ್ಟೇಟ್ ಬ್ಯಾಂಕ್ ನಲ್ಲಿ ಒಂದು ಆಪ್ ಇದೆ, ಯು ನೀಡ್ ಓನ್ಲಿ ಒನ್ ಅಂತ, ಯೋನೋ ಆಪ್, YONO ಆಪ್. ಈ ಆಪ್ ನ ಡೌನ್ಲೋಡ್ ಮಾಡಿಕೊಂಡ್ರೆ ರೈತ ಮನೆಯಲ್ಲೇ ಕುತ್ಕೊಂಡು ಅವರು ರಿನಿವಲ್ ಕೂಡ ಮಾಡ್ಕೋಬಹುದು ಬೆಳೆ ಸಾಲನ. ಮತ್ತೆ ಬ್ಯಾಲೆನ್ಸ್ ಎನ್ಕ್ವೈರಿ ಆಗ್ಲಿ, ಪ್ರತಿಯೊಂದು ಕೂಡ ಅವರು ಆ ಆಪ್ ನಲ್ಲೇ ನೋಡ್ಕೋಬಹುದು. ಇನ್ನೂ ಹೆಚ್ಚು ಸಾಲ ಬೇಕಂದ್ರೆ ಕೂಡ ಆ ಆಪ್ ಮುಖಾಂತರನೇ ಅಪ್ಲೈ ಮಾಡ್ಕೋಬಹುದು. ಬಂಗಾರದ ಸಾಲ ಆಗ್ಲಿ, ಕಂತಿನ ಸಾಲ ಆಗ್ಲಿ, ಕೃಷಿಗೆ ಸಂಬಂಧಪಟ್ಟ ಎಲ್ಲಾ ಸಾಲಗಳನ್ನು ಅದರಲ್ಲಿ ಮಾಡ್ಕೋಬಹುದು. ಕೃಷಿಗೆ ಅಂತಲ್ಲ, ಬೇರೆ ಮನೆ ಸಾಲ ಆಗ್ಲಿ, ಯಾವುದೇ ತರ ವೆಹಿಕಲ್ ಸಾಲ ಆಗ್ಲಿ, ಪ್ರತಿಯೊಂದು ಕೂಡ ಅದರ ಆಪ್ ಮುಖಾಂತರ ಪಡೆಯಬಹುದು. ಅಂತಂದ್ರೆ ಏನು ಹೊರಗಿನವ್ರ ಜೊತೆ ಬಡ್ಡಿ ವ್ಯವಹಾರ ಮಾಡ್ತಾರೋ ಆ ತರದ್ದು ಈ ಒಂದು ಕ್ರೆಡಿಟ್ ಕಾರ್ಡ್ ಇಂದ ಕಡಿಮೆ ಆಗುತ್ತೆ ಅನ್ನುವಂಥದ್ದು. ಯಾಕೆ ಅಂತಂದ್ರೆ ಹೊರಗಿನಲ್ಲಿ ಹೆಚ್ಚು ಬಡ್ಡಿಯನ್ನ ವಿಧಿಸ್ತಾರೆ, ಬ್ಯಾಂಕ್ ನಲ್ಲಿ ಹೆಚ್ಚು ಬಡ್ಡಿಯನ್ನ ವಿಧಿಸಲಿಕ್ಕೆ ಸಾಧ್ಯ ಇರಲ್ಲ. ಸರ್ಕಾರ ಏನು ನಿಗದಿ ಮಾಡಿರುತ್ತೋ ಅಷ್ಟು ಬಡ್ಡಿಯನ್ನ ಮಾತ್ರ ವಿಧಿಸಬೇಕಾಗುತ್ತೆ. ಮತ್ತು ಈ ಕಿಸಾನ್ ಕ್ರೆಡಿಟ್ ಪಡೆಯೋದ್ರಿಂದ 5 ವರ್ಷಗಳವರೆಗೆ ಅವರು ಪುನಃ ಬ್ಯಾಂಕ್ಗೆ ಹೋಗುವಂಥದ್ದು, ಮತ್ತೆ ಮತ್ತೆ ಅಪ್ಲೈ ಮಾಡುವಂಥದ್ದು, ಅದು ಅಪ್ರೂವ್ ಆಗೋವರೆಗೂ ಕಾಯುವಂಥದ್ದು, ಈ ತರ ಸಮಸ್ಯೆ ಇರೋದಿಲ್ಲ. ಒಂದು ಸಾರಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ದೊರೆತು ಅಂತ ಹೇಳಿದ್ರೆ ಅವರು 5 ವರ್ಷಗಳವರೆಗೂ ಕೂಡ ಅವರಿಗೆ ಅಗತ್ಯ ಇರುವಂತಹ ಸಾಲ ಏನಿದೆಯೋ ಅದನ್ನ ಬಹಳ ಚೆನ್ನಾಗಿ ಮತ್ತು ಯಾವುದೇ ತೊಂದರೆ ಇಲ್ಲದೇ ಪಡೆಯಬಹುದು. ಇದು ನಮ್ಮ ರೈತರಿಗೆ ದೊರೆಯುವಂತಹ ಪ್ರಮುಖವಾದಂತಹ ಅನುಕೂಲ ಅನ್ನುವಂಥದ್ದು. ಈ ಪ್ರಸ್ತುತ ಸರ್ಕಾರದಲ್ಲಿ ಏನೆಲ್ಲ ಆದ್ಯತೆಗಳು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ದೊರೆತಿದೆ? ಯಾರು 1 ವರ್ಷದಲ್ಲಿ ರಿನಿವಲ್ ಮಾಡ್ಕೊಂತಾರೋ ತನ್ನ ಬೆಳೆ ಸಾಲವನ್ನು, ಅಂತವರಿಗೆ ಸರ್ಕಾರದಿಂದ 3% ಬಡ್ಡಿ ರಿಯಾಯಿತಿ ಇದೆ. ಉದಾಹರಣೆಗೆ ನಾವು ಮೊದಲಿಗೆ 7% ಚಾರ್ಜ್ ಮಾಡ್ತೀವಿ ಬಡ್ಡಿನ, 7% ಅಲ್ಲಿ 3% ವಾಪಸ್ ಬರುತ್ತೆ. ಅಂದ್ರೆ ರೈತರಿಗೆ ಕೇವಲ 4% ವರ್ಷಕ್ಕೆ ಚಾರ್ಜ್ ಆಗುತ್ತೆ. 1 ಲಕ್ಷ ತಗೊಂಡಿದ್ದಾನೆ ಅಂದ್ರೆ ಕೇವಲ 4,000 ಮಾತ್ರ ಬಡ್ಡಿ ಚಾರ್ಜ್ ಆಗುತ್ತೆ 1 ವರ್ಷಕ್ಕೆ. ಮತ್ತೆ ಈ ಸರ್ಕಾರದಿಂದ ಅಂತ ಅಂದ್ರೆ ಮತ್ತೊಂದು ಬೆಳೆ ನಾಶ ಆದ್ರೆ ಸರ್ಕಾರದಿಂದ ಪರಿಹಾರ ನೀಡ್ತಾ ಇದೆ. ಈ ಬೆಳೆ ನಾಶಕ್ಕೆ ಕೂಡ ಬೆಳೆ ವಿಮೆ ಮಾಡಿಸಬೇಕು, ಅದನ್ನು ಕೂಡ ಬ್ಯಾಂಕ್ನವರೇ ಮಾಡಿಸ್ಕೊಡ್ತಾರೆ. ಸೊ ರೈತ ಯಾವುದೇ ತರ ಬೆಳೆ ವಿಮೆಗೋಸ್ಕರ ಚಿಂತೆ ಮಾಡುವಂತಿಲ್ಲ. ಈಗ ಸುಮಾರು 1998 ಈ ಒಂದು ಯೋಜನೆ ಪ್ರಾರಂಭ ಆಯಿತು ಅಂತ ಹೇಳಿ ತಾವು ಹೇಳಿದ್ರಿ, ಏನೆಲ್ಲ ಬದಲಾವಣೆಗಳು ಗಣನೀಯವಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಆಗಿದೆ? ಮುಂಚೆ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸ್ಕೀಮ್ನ ಬರೀ 3 ವರ್ಷ ಮಾತ್ರ ಇತ್ತು, ಈಗ ಅದನ್ನ 5 ವರ್ಷಕ್ಕೆ ಮಾಡಲಾಗಿದೆ. ಅಂದ್ರೆ ಇದರಿಂದ ಒಂದು ರೈತರಿಗೆ 3 ವರ್ಷಕ್ಕೊಮ್ಮೆ ಇಷ್ಟಕ್ಕೆ ಮುಂಚೆ ಡಾಕ್ಯುಮೆಂಟ್ಸ್ ಎಲ್ಲ ಮತ್ತೆ ಕೊಡಬೇಕಾಗಿತ್ತು, ಈಗ 5 ವರ್ಷ ತನಕ ಇದೆ.